ಸೇತದ್ ಭಾಗವತಂ ಪುರಾಣ ಖಚಿತಂ ಶ್ರೀಕೃಷ್ಣ ಲೀಲಾ. ಒಬ್ಬನೇ ಬಂದಿಲ್ಲ, 16,000 ಗೋಪಿಕಾಸ್ತಿರು. ಹಿಂದೆ ರಾಮ ಅವತಾರದಲ್ಲಿ ಋಷಿಮುನಿಗಳಾದವರು ನನ್ನನ್ನು ವರಿಸಬೇಕೆನ್ನುವಂತ ಇಚ್ಛೆ ಇದ್ದದ್ದರಿಂದ ಅವರಿಗೆ ಅಭಯ ಕೊಟ್ಟ ಪ್ರಕಾರ ಆ ಎಲ್ಲಾ ಋಷಿಮುನಿಗಳು ಗೋಪಿಕಾಸ್ತಿಯರಾಗಿ ಬಂದಾರ. ಇದು ಅಲ್ಲದೆ ಮತ್ತಾರು ಬಂದಾರ, ಯಾರ್ಯಾರು ಬಂದಾರ ಹೇಳಿ. ನಾ ಮಾಧವ ಮದಸೂದನ ಬಿಟ್ಟು ಇಲ್ಲಿ ಬರಬೇಕಾದ್ರೆ ಆ 16,000 ಗೋಪಿಕಾಸ್ತಿಯರು, ಇದು ಅಲ್ಲದೆ ಮಿತ್ರವತಿ ಜಾಂಬುವತಿ ತುಳಸಿ ಗಂಧಿ ವೃಂದಿ ಕಾಲಂದಿ ಸತ್ಯಭಾಮ ರುಕ್ಮಿಣಿ ಹುಡುಗರು ಬಂದೇನೆ ಇಲ್ಲಿಗೆ ಬಂದರಿ. ಸದ್ಯಾನಂದ ವಾಮ ಭಾಗದಲ್ಲಿ ಯಾರಿದ್ದಾರೆ? ರುಕ್ಮಿಣಿ. ರುಕ್ಮಿಣಿ ರುಕ್ಮಿಣಿ ಅಂದ್ರೆ ಯಾರು? ಯಾರು? ಮಹಾಲಕ್ಷ್ಮಿ ಅವತಾರ. ಲಕ್ಷ್ಮಿ ಅವತಾರ. ಅವಳು ಬಂದಾರ ಅಪ್ಪ, ರುಕ್ಮಿಣಿ ತಾಯಿ ಅವರಿಗೆ ನಾವು ಭೇಟಿಯಾಗಿ ಬರ್ತಾ ಇದ್ದೀವಿ. ಸಂತೋಷ. ಆದ್ರೆ ಅಲ್ಲಿ ಏನು ಗದ್ದಲ ಇಡಿಸಬಾರದು. ನಿನಗೇನಾದ್ರೂ ಸಂಶಯ ಬಂದದ್ದಾದ್ರೆ ಹೊಡಮಳೆ ಬಂದು ನನ್ನ ಕೇಳಬೇಕು. ಅಪ್ಪ ಅಲ್ಲಿ ಹೋಗ್ತೀವಿ, ಹೋಗಿ ಅಣುತನು ಮಾತಾಡಿ ಊಟ ಅಲ್ಲಿ ಮಾಡಿ ನೀರು ಕುಡಿಯಕ್ ಇಲ್ಲೇ ಬರ್ತೀವಿ. ನಿನಗೆ ಕಲ್ಯಾಣವಾಗ್ಲಿ, ಹೋಗಿ ಬಾ. ತಾಯಿ ತಾವು ಬಂದಂತವರು ಯಾರು? ಏನು ನಮ್ಮನ ಕೆಳಗಿನಿ ಯಾರು ಅಮ್ಮ? 7 ಮಕ್ಕಳ ತಾಯಿ. ಇಲ್ಲಿ ಅದಕ್ಕೆ ಬಂದಿ? ನಿನ್ನ ನುಂಗಾಕ ಬಂದಿ. ಇಲ್ಲಿ ಬಿಡು. ಹಾ ಇರ್ಲಮ್ಮ, ಹೆಣ್ಣು ಮಕ್ಕಳಿಗೆ ಪ್ರೀತಿ ಉಳ್ಳಂತ ಸ್ಥಾನ ಬಂದು ದಾವದು. ತವರ್ಮಣಿ ಆದ್ರು ಅದ ಮತ್ತ ಅತ್ತಿಮಣಿ ಎಡ್ಡೋದಾವ. ಇರ್ಲಮ್ಮ, ತವರ್ಮಣಿ ದಾವದು, ಅತ್ತಿಮಣಿ ದಾವದು, ತಾವಿರುವಂತ ಸ್ಥಾನ ದಾವದು. ನಮಗ್ ಗುರ್ತಾಗ್ತದಮ್ಮ. ಗುರ್ತಾಗ್ತದ. ವೈಕುಂಠಪುರ ಇರ್ಲಮ್ಮ, ತಮ್ಮ ಅತ್ತಿ ಮಾವ ಏನು ಅತ್ತಿ ಮಾವ ಅಂದ್ರೆ ಇದ್ದಾರ, ಅವರು ಯಾರು ಹೇಳಬೇಕು ಗೊತ್ತಾಯ್ತ? ಆಗಬೇಕು ಹೊಸದೇವರು ಆಗ್ಬೇಕು. ಎಂಥ ಬಾವ್ರದ ಇರ್ಲಮ್ಮ ಅಣ್ಣನಿಗೆ ಭಾವಾರಿ ಅಣ್ಣು ಬೇಕಾರ ಸನ್ಯಾಸಿರಿ ಅಣ್ಣ ಇರ್ಲಮ್ಮ, ಇದರಲ್ಲಿ ನನಗೆ ಬೇಕಾದ ಹೆಸರು ಬರಲಿಲ್ಲ. ನಿಮ್ಮ ಟಿಮ್ ಟಿಮ್ಮ ಗೊತ್ತಾಗಿಲ್ಲ, ತಮ್ಮ ಪ್ರೀತಿ ಪುರುಷಂದ್ರ ಹೆಸರು. ಈಗ ಸಭೆಯಲ್ಲಿ ಹೇಳಬೇಕಾದ್ರೆ ಕೊಡೆವ ನಾ ತಗೊಂಡ್ ಹೋಗ್ಕನು ಏನ್ ಮಾಡ್ತೀನಿ? ಹಾಗೇನಿಲ್ಲ, ನಾಚಬಾರದು ನಾಚಬಾರದು ನಾಚಬಾರದು, ಪ್ರೀತಿಯಿಂದ ಹೇಳಮ್ಮ. ಹೌದಲ್ಲ, ಹೇಳಿದ್ದಾದ್ರೆ ನನಗೆ ಗೊತ್ತಾಗ್ತದೆ. ಪ್ರೀತಿಯಿಂದ ಗೊತ್ತಾಗ್ತದಮ್ಮ. ಅಮ್ಮ ನೀ ಪ್ರೀತಿಲೇ ಹೇಳ್ರ, ನಮ್ಮ ಭಕ್ತಿಲೇ ಕೇಳ್ತಾನಮ್ಮ. ಹೇಳಮ್ಮ. ಕೃಷ್ಣ ಪುರುಷ ನಮ ಶ್ರೀ ಕೃಷ್ಣ ಕೂತೆ ಪರಮಾತ್ಮರು ಶ್ರೀಕಿರಣ. ಓ ಶ್ರೀಕಿರಿ ಅಂದ್ರೆ ಗುರ್ತಾಗುದಿಲ್ಲ ಬಾ, ಈ ಕಿರಿಕಿರಿ ಅರ್ಥ ನಮಗೆ ಗೊತ್ತಾಗುದಿಲ್ಲ. ಶ್ರೀಕೃಷ್ಣ ಪರಮಾತ್ಮರು ಬಂದು ನನಗೆ ಪ್ರೀತಿ, ನನಗೂ ಆನಂದ ಆತ ನೋಡಿವ. ಆ ಶ್ರೀಕೃಷ್ಣ ಪರಮಾತ್ಮರು ಬಂದು ತಮಗ ಪ್ರೀತಿ ಪುರುಷಂದ್ರ ಆಗ್ಬೇಕು ಇಲ್ಲಮ್ಮ. ಇಂತ ಸಂತೋಷದ ಕೂದ ಸುದ್ದಿಯಲ್ಲಿ ಚೀಲಕದಾಗ ಕೊಂಡೆ ಹಾಕೊಂಡು ಬಂದು ಕಣಿ ಕುದುರೆ ಇಟ್ಕೊಂಡು ಮ್ಯಾಲ ಬಂದಿದ್ದೆಲ್ಲ ಮತ್ತಾವ ಸುದ್ದಮ್ಮ. ನಿನಗ ಸೌಂತಿದಾಳು ಇಲ್ಲಮ್ಮ, ನಿನಗ ಸೌಂತ ಇರ್ಬೇಕಾದ್ರೆ ನಿನಗೇನು ಹುಡುಗರು ಆಗಿದ್ದಿಲ್ಲ. ಇಲ್ಲಮ್ಮ ಯಾರು ಯಾರು ಸತ್ರಾಜಿತ ರಾಜನ ಮಗಳು ಏನಾಗ್ಬೇಕಮ್ಮ, ಏನ್ ಆಗ್ತಾ ಇದ್ದಾರ? ಸರಿ ಸರಿ ಇಲ್ಲಮ್ಮ, ಸೌತಿ ಸಣ್ಣಕ್ಕೆಲ್ಲ ಭಾಗಾದಿ ಬಡಿವಲ್ಲ, ಸೌತಿ ಅಂದ್ರ ಸಹಿಣ ಎದ್ ಕೊಡ್ತದಮ್ಮ. ಇರ್ಲಿ, ತಮ್ಮ ಹೆಸರೇನಮ್ಮ? ನನ್ನ ಹೆಸರು ಹೇಳಿಲ್ಲ. ಹಾ ಹೇಳಿಲ್ಲ. ವಿಶ್ವಕ ರಾಜನ ಮಗಳು ಮಗಳು ಭಗಿನಿ ಅಣುರೇಣಿ ನಲ್ಲ ಪೂರ್ಣಿ ಜನ ಶ್ರೀ ಕೃಷ್ಣನ ಪಟ್ಟದ ರಾಣಿ ಪಟ್ಟದ ರಾಣಿ ನನಗೆ ಬಂದು ಎಂತ ಹೆಸರ ಇವ? ಹರಕ್ ಮಿನಿ, ಮಟ್ಟಿ ಮಿನಿ, ಬಾಲ್ಕೋಲುಗುಣಿ, ತೇರಿನ ಮಿನಿ, ಏನಮ್ಮ ಚಂದಿಲ್ಲ ನಮ್ಮ ಇವ? ಕರೆವ್ವ, ಕಾಟವ್ವ, ತಳದವ್ವ, ನಮ್ಮ ಹೆಸರು ತಳದಪ್ಪ. ಚಲೋ ಇದ್ದಾರ ಇರ್ಲಮ್ಮ. ಈಗ ಈಗ ಈಗ ಇಲ್ಲಿ ಬರ್ಲಿಕ್ಕೆ ಕಾರಣವೇನಮ್ಮ? ಈಗ ಪರಮಾತ್ಮರು ಮಂದಿರದಲ್ಲಿ ಇಲ್ಲದೆ ಇಲ್ಲದೆ ಈ ಹೊತ್ತಿಗೆ ನಾಲ್ಕಾರು ದಿವಸ ನಾಲ್ಕಾರು ದಿವಸ ಆಯ್ತು. ಪರಮಾತ್ಮರ ಸೋದಾರ್ಥಿಗೆ ಬಂದಿದ್ದೇನೆ. ಅಮ್ಮ ನೀ ಸ್ವಾಗತ ಮಾಡಿ ಕೊಟ್ಟೇನಮ್ಮ. ಅಮ್ಮ ಪರಮಾತ್ಮರ ಸೋದಾರ್ಕವಾಗಿ ಬಂದಿದ್ದೆ. ಈಗ ಅಮ್ಮ ಈ ಹರಿನಿನ್ನನು ನಾನು ನೊಲಿಸಲು ಬಲ್ಲೆ. ನರರು ನೊಲಿಸು ಬಹು ಕಷ್ಟ ಅಮ್ಮ. ಪರಮಾತ್ಮನ ವರ್ಸಲಿಕ್ಕೆ ಬರ್ತದೆ, ಆದ್ರೆ ಈ ಜನ ಸಮಾಧಾನ ಮಾಡ್ಲಿಕ್ಕೆ ಬರುವುದಿಲ್ಲ. ಒಬ್ಬರು ಸಮಾಧಾನ ಮಾಡೋದ್ರಾಗ ಒಬ್ಬರ ಮತ್ತೊಬ್ಬರು ಮತ್ತೊಂದು ಕೇಳ್ತಾರ, ಮತ್ತೊಬ್ಬರನ್ನ ಸಮಾಧಾನ ಮಾಡೋದ್ರಾಗ ಇನ್ನೊಬ್ರು ಇನ್ನೊಂದು ಕೇಳ್ತಾರ. ಇವ್ರನ್ನ ಸಮಾಧಾನ ಮಾಡೋ ಶಕ್ತಿ ನನ್ನಲ್ಲಿಲ್ಲ. ಅಮ್ಮ ಭಕ್ತಿಯಿಂದ ನಾಮಸ್ಮರಣೆ ಮಾಡು, ತಕ್ಷಣ ಇದ್ದಲ್ಲೇ ಪೆಟ್ಟಿ ಕೊಡ್ತಾರ. ಭಕ್ತಿಯೇ ಬುಡ, ಜ್ಞಾನವೇ ಗಿಡ, ಪರಮಾತ್ಮನ ಸಾನ್ನಿಧ್ಯ ಒಂದು ಪ್ರಾಪ್ತ ಹೂ ಹಣ್ಣಿನ ಕಾಯಿ ಇದ್ದಂತೆ. ಒಂದೇ ಒಂದು ಸಲ ಭಕ್ತಿಯಿಂದ ನಾಮಸ್ಮರಣೆ ಮಾಡು, ತಕ್ಷಣ ಇದ್ದಲ್ಲೇ ಪೆಟ್ಟಿ ಕೊಡ್ತಾರ. ನಾಮಸ್ಮರಣೆ ಮಾಡಿ ನಾಮಸ್ಮರಣೆ ಮಾಡಿದ್ರೆ ಪರಮಾತ್ಮರೆಲ್ಲದಲ್ಲಿ ಬಂದು ಬೆಟ್ಟಿ ಕೊಡ್ತಾರೆ. ಬೆಟ್ಟಿ ಕೊಡ್ತಾರ? ಹೌದಲ್ಲ. ಪರಮಾತ್ಮರು ಎಲ್ಲಿದ್ದಾರ ಅಮ್ಮ? ಪರಮಾತ್ಮರು ಇಲ್ಲೇ ಇದ್ದಾರ. ಪರಮಾತ್ಮರ ಪಾದಕ್ಕೆ ನಮಸ್ಕಾರ ಮಾಡ್ಬೇಕು. ಆಯ್ತಮ್ಮ, ಪರಮಾತ್ಮರ ಪಾದಕ್ಕೆ ನಮಸ್ಕಾರ ಮಾಡಿ. ನಮಸ್ಕಾರ ಮಾಡಿ. ಪರಮಾತ್ಮರ ಏನ್ ಕೇಳೋಣ? ಏನ್ ಕೇಳೋಣ? ಎಲ್ಲಿ ಹೋಗಿದ್ರ ಅಂತ ಕೇಳ್ಬಿಡೋಣ. ಆಯ್ತಮ್ಮ. ಅಪ್ಪಾ ಪರಮಾತ್ಮ, ಎಷ್ಟೊತ್ತಿನವರೆಗೆ ಎಲ್ಲಿಗೆ ಹೋಗಿದ್ರಿ? ನಾನು ನನ್ನ ಗುರುಗಳ ಮಂದಿರಕ್ಕೆ ಹೋಗಿದ್ದೆ. ಗುರುಗಳ ಮಂದಿರಕ್ಕೆ ಹೋಗಿದ್ರಿ? ಗುರುಗಳ ಮಂದಿರಕ್ಕೆ ಯಾಕೆ ಹೋಗಿದ್ರಿ? ನೋಡುತ್ತೆ ಲೋಕದಲ್ಲಿ ಏನೆಲ್ಲ ಸಿಗ್ತದೆ ಸಿಗ್ತದ, ಆದ್ರೆ ಗುರು ಸನ್ನಿಧಾನ ಸಿಗುದು ದುರ್ಲಭ. ಹೌದಪ್ಪ, ಅದಕ್ಕಾಗಿ ಗುರು ಸೇವೆಯನ್ನ ಮಾಡ್ಲಿಕ್ಕೆಂದು ನನ್ನ ಗುರುಗಳ ಅಂತ ಸಾಂದೀಪ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿದ್ದೆ. ಆಯ್ತರಿಪ್ಪ, ವರ್ಣ ಮುಂದೆ ಹೇಳ್ತಾರೆ. ಗುರುಗಳ ಸೇವಾ ಆಯ್ತು, ಗುರುಗಳ ಸೇವೆಯನ್ನು ಮಾಡಿ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳ್ಬಿಡ. ಅಮ್ಮ ಪರಮಾತ್ಮರ ಎಲ್ಲಿ ಹೋಗಿಲ್ಲ? ಎಲ್ಲ ಹೋಗಿಲ್ಲ, ಗುರುಗಳು ಸೇವಾ ಮಾಡಕ್ ಹೋಗಿರಂತ. ಹೌದಲ್ಲ, ಇದನ್ನ ಅವ್ರು ಸುಳ್ಳು ಹೇಳ್ತಾರ. ನೋಡಮ್ಮ, ಅವ್ರ ಮುಂದೆ ನೀವು ಸುಳ್ಳು ಹೇಳುದು, ನಿಮ್ಮ ಮುಂದೆ ಅವರು ಸುಳ್ಳು ಹೇಳುದು, ಒಳಗ ಹೊರಗ ಏನ್ ಬಂದದ? ಜಗಳ ಬಂದದ. ಅಂತ ಜಗಳ ಏನ್ ಬಂದದ ಹೇಳು. ಹೇಳ್ಬೇಕಲ್ಲ, ಹೇಳಿದ್ರೆ ಗುರ್ತಾಗ್ತದ. ಪರಮಾತ್ಮರು ಎಣ್ಣ ಮೇಗಿನ ಮನಸ್ಸು ತೆಗೆದು, ಮನಸ್ಸನ್ನು ತೆಗೆದು ಮನಸ್ಸು ಮಾಡಿ ಎಣ್ಣನ್ನು ಮಣ್ಣು ಮತ್ತರ ಮಾರಿಕೆ ಗುರಿ ಮಾಡಿಟ್ಟಾರ. ತಪ್ಪಲಾಯವ ತಪ್ಪ. ಹೌದ, ಈಗ ಏನ್ ಮಾಡುದು? ಪರಮಾತ್ಮರ ಹತ್ತರ ಹೋಗಿ ವಿಚಾರ ಮಾಡಿದ್ರೆ ಈಗ ಅಲ್ಲಿ ಹೋಗೋದಾ? ಆಯ್ತಮ್ಮ. ಅಪ್ಪ ಪರಮಾತ್ಮ, ಹಾ ರುಕ್ಮಿಣಿ ತಾಯಿಯವರು ಹೀಗೆ ಹೇಳ್ತಾರೆ, ಅವನ ಮೇಲಿನ ಮನಸ್ಸನ್ನು ತೆಗೆದು ಮತ್ತೊಬ್ಬರ ಮೇಲೆ ಮನಸ್ಸು ಮಾಡಿ ಎಣ್ಣ ಮಣ್ಮತ್ತಲ ಬಾಣಕ್ಕೆ ಗುರಿ ಮಾಡುದೇನು? ರುಕ್ಮಿಣಿ ಹೀಗಂತ ಹೇಳ್ತಾರೆ ನೋಡು, ವಿಚಾರ ಮಾಡು. ಅಲ್ಲ, ರುಕ್ಮಿಣಿ ಒಬ್ಬಕ್ಕೆ ನನ್ನ ಹೆಂಡತಿ, ಸತ್ಯಭಾಮ ನನ್ನ ಹೆಂಡತಿ, ಹೌದಲ್ಲ? ಇಬ್ರಪ್ಪ, ಅಂದ್ಮೇಲೆ ಯಾಕೆ ಹಿಂಗ್ ಮಾತಾಡ್ಬೇಕು? ತಪ್ಪಾಗ್ತದ. ಮುಂದೆ ಇಲ್ಲಿದ್ ಬಿಟ್ಟು ಅಲ್ಲಿ ಹೋಗ್ಲಾಕ ಇಲ್ಲಿ ಏನ್ ಕಡಿಮೆ ಆಗಿತ್ತು? ಏನ್ ಕಡಿಮೆ ಆಗಿತ್ತು? ಅವಾಗ ಕೇಳ್ತಾರೆ ಏನೇ ಗುರುತಾಗ್ತದ. ಹಾಗಾದ್ರೆ ಕೇಳು, ಸುಧಾತೇನಿಲ್ಲ ಕೂಡಿಸಿಕೊಂಡು ಚುಂಬನ ಕೊಡ್ಲಿಕ್ಕೆ ಹೋದ್ರೆ ಇವಳು ತನ್ನ ಸುಂದರವಾದಂತ ಮುಖವನ್ನೇ ಓರೆ ಮಾಡಬೇಕೇನು? ತಪ್ಪಲಾಯಪ್ಪ. ನೋಡ್ದೂತೆ, ಚುಂಬನ ಯಾಕೆ ಕೊಡ್ಬೇಕ? ಯಾಕೆ ಕೊಡ್ಬೇಕಾಗಿತ್ತು? ಚುಂಬನ ಕೊಡ್ಬೇಕನ್ನೋ ಅಂತ ಅಪೇಕ್ಷೆ ನನ್ನಲ್ಲಿಲ್ಲ. ಇಲ್ಲ, ಆದ್ರೆ ಯಾವಾಗ ನಾ ಲೋಕದಲ್ಲಿ ಹುಟ್ಟಿ ಬಂದ ನನ್ನ ಮೇಲೆ, ಹೌದು, ಧರ್ಮ ರಕ್ಷಣೆ ಆಗ್ಬೇಕು, ದುಷ್ಟಮರ್ಧನ ಆಗ್ಬೇಕು. ಆಗ್ಬೇಕಪ್ಪ. ಹೀಗಾಗಿ ಎಷ್ಟೋ ಮಂದಿ ನನಗೆ ವೈರಿಗಳಿದ್ದಾರೆ. ಅದಾರ ಈ ಎಲ್ಲಾ ವೈರಿಗಳು ಏಕಕಾಲದಲ್ಲಿ ನಾಶವಾಗಲಿ ಅಂತೇಳಿ ಇವಳು ಶಾಪ ಕೊಡುವುದ್ರಲ್ಲಿ ಏನು ಎಲ್ಲಾರು ಸಾಯಿಲ್ ಅತ್ತೆ ಶಾಪ ಕೊಡ್ಲಿಕ್ಕೆ ಹೋದ್ರು. ಮಹಾಲಕ್ಷ್ಮಿ ಅವತಾರ ಅವಳು. ಅದಕ್ಕೆ ರುಕ್ಮಿಣಿ ಎಲ್ಲರಿಗೂ ಶಾಪ ಕೊಟ್ಟರೆ ಕೊಡು ಕೊಡು, ಆದ್ರೆ ಇಬ್ಬರಿಗೆ ಮಾತ್ರ ಕೊಡಬೇಡ ಅಂತ ಹೇಳ್ಬೇಕಾಗಿತ್ತು. ಅಪ್ಪ ಇಬ್ರು ಯಾರಿಪ್ಪ? ನೋಡುತ್ತೆ ಇಂದನ ಮಗ ಜಯಂತ. ಜಯಂತ ಆತ ನನ್ನ ಸಹೋಗೋತ್ರದವ. ಓಹೋ, ನೀ ದೇವರಾದ್ರ ಗುಣ ಚಲೋ ಐತ್ ನೋಡ. ರಕ್ತ ಸಂಬಂಧಿಕ ಸಂಬಂಧಿಕ ಇರ್ಲಿ, ಬಾಕಿ ಅವ್ರು ಹಾಳಾಗಿ ಹೋಗಲ್ಲ. ನೋಡುತ್ತೆ ಅವನಿಂದ ಕೆಲವೊಂದು ಧರ್ಮ ಕಾರ್ಯಗಳಾಗಬೇಕಾಗಿದ್ದು ಅದಕ್ಕೆ ಬೇಡ ಅಂತ. ಬೇಡ ಇನ್ನೊಬ್ರು ಯಾರು? ಯಾರಿಪ್ಪ? ಪರಶುರಾಮನ ಪಟ್ಟ ಶಿಷ್ಯ ಪ್ರವರ. ಅವ್ರಿಗ್ಯಾಕೆ ಬೇಡಂದ್ರೆ? ಭೂತೆ ಬ್ರಾಹ್ಮಣ ಇದ್ರ ಇರುವ ಬ್ರಾಹ್ಮಣರಿಗೆ ಶಾಪ ಕೊಟ್ಟ ಬ್ರಹ್ಮ ಹತ್ಯ ದೋಷಗಳಿಗೆ ತಗುಲಿಲ್ಲೇನು? ಹೌದಲ್ಲ, ಎರಡು ಮಹತ್ವದ ಮಾತು. ಹೌದಲ್ಲ ರೀಪ್ಪ, ಹೆಂಡ್ರ ಮೇಲೆ ಎಷ್ಟು ಕಾಜಿ ಅದ್ರಿ? ಕಾಜಿ ಮಾಡ್ಬೇಕಾಗ್ತದೆ, ನೀವ್ ಮಾಡುದಲ್ಲ. ನೋಡುದೂತೆ ಆಗ್ಲಿದ್ದೂತೆ ಈಗೆಲ್ಲ ಇಂಥ ಒಂದು ಹತ್ತದ ವಾತನ್ನ ಕೇಳ್ಬೇಕಾಗಿತ್ತು. ಆಗಲಿ, ಯದ್ಭಾವಂ ತದ್ಭವತಿ ಅಂದಂಗ ಅವಳ ಭಾವಕ್ಕನುಗುಣವಾಗಿ ಭೋಗ ಪ್ರಾಪ್ತಿ ಆಗದ. ಇನ್ನು ಮೇಲೆ ನಾವೆಲ್ಲರೂ ಪ್ರೀತಿಯಿಂದ ಮಂದಿರಕ್ಕೆ ಹೋಗೋಣ. ಎಲ್ಲರೂ ಕೂಡಿಕೊಂಡು ಮಂಗಲ ಹೋಗೋಣ. ಆಯ್ತು. ಜಯ ಮಂಗಲ, ಜಯ ಮಂಗಲ, ಜಯ ಮಂಗಲ ರಾಮ, ಜಯ ಮಂಗಲ, ಜಯ ಮಂಗಲ, ಜಯ ಮಂಗಲ ರಾಮ. ಕೃಷ್ಣಾರ್ಪಣಮಸ್ತು. ಜನಪದ ಸಂಗೀತದಲ್ಲಿ ಸವದತ್ತಿ ತಾಲೂಕಿನ ಹಿರಬುದನೂರಿನ ಯಲ್ಲಪ್ಪ ಎಸ್ ನಾಯ್ಕರ್ ಮತ್ತು ತಂಡದವರಿಂದ ಕೃಷ್ಣ ಪಾರಿಜಾತ ಕೃಷ್ಣ ರುಕ್ಮಿಣಿ ಸಂವಾದ ಇದುವರೆಗೆ ಕೇಳಿದ್ರಿ. ನಮ್ಮ ಧಾರವಾಡ ಜಿಲ್ಲೆಯ ರೈತರಿಗೆ ಸೂಚನೆ ಇದು. 2025-26 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯಲ್ಲಿ ಇದುವರೆಗೂ ಒಟ್ಟು 272,448 ಹೆಕ್ಟೇರ್ ಕ್ಷೇತ್ರದಲ್ಲಿ ಬಿತ್ತನೆಯಾಗಿರುತ್ತದೆ. ಮುಂಗಾರು ಮುಖ್ಯ ಬೆಳೆಗಳಾದ ಹೆಸರು, ಗೋವಿನ ಜೋಳ, ಶೇಂಗಾ, ಸೋಯಾಬೀನ್ ಇತ್ಯಾದಿಗಳಲ್ಲಿ ಕೀಟ ಇಲ್ಲವೇ ರೋಗಬಾಧೆ ಬರುವ ಸಾಧ್ಯತೆಯಿದ್ದು ಈ ಬೆಳೆಗಳ ಸಂರಕ್ಷಣೆ ಅಗತ್ಯವಿರುವುದರಿಂದ ರೈತ ಬಾಂಧವರು ಈ ಕೆಳಗೆ ಸೂಚಿಸಿದ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಲು ತಿಳಿಸಿದೆ. ಸೋಯಾ ಅವರೆಗಳಿಗೆ ಸೋಯಾ ಅವರೆ 25-35 ದಿವಸದ ಬೆಳೆಯಿದ್ದು, ಬೆಳೆಗೆ ಎಲೆ ತಿನ್ನುವ ಕೀಟಬಾಧೆ ಕಂಡುಬಂದಲ್ಲಿ, ಹತೋಟಿಗಾಗಿ ಬೆಳೆಯಲ್ಲಿ ಕೀಟಗಳು ಕಾಣಿಸಿಕೊಂಡಾಗ 0.2 ಗ್ರಾಂ ಇಮಾಮೆಕ್ಟಿನ್ ಬೆಂಜಾಯ್ಟ್ 5 SG ಅಥವಾ 0.5 ಮಿಲಿಲೀಟರ್ ಲ್ಯಾಮ್ಡೋಸೈಲೋತ್ರಿನ್ 5 EC ಅಥವಾ 2.0 ಮಿಲಿಲೀಟರ್ ಕ್ಲೋರೋಫೈರಿಸಾಸ್ 20 EC ಅಥವಾ 2.0 ಮಿಲಿಲೀಟರ್ ಫಿನೋಲಫಾಸ್ 25 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಸೋಯಾ ಅವರೆ ಬೆಳೆಯಲ್ಲಿ ತಂಬಾಕಿನ ಹುಳುವಿನ ಬಾಧೆ ನಿಯಂತ್ರಣಕ್ಕೆ ಜೈವಿಕ ಪೀಡನಾಶಕ 2 ಗ್ರಾಂ ನೊಮೇರಿಯಾ ರಿಲೈ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಗೋವಿನ ಜೋಳಕ್ಕೆ ಚುಕ್ಕೆ ಲದ್ದಿ ಇಲ್ಲವೇ ಫಾಲ್ ಸೈನಿಕ ಹುಳುವಿನ ಬಾಧೆ ಕಂಡುಬಂದಲ್ಲಿ ಪ್ರತಿ ಲೀಟರ್ ನೀರಿಗೆ 1 ಗ್ರಾಂ ನ್ಯೂಮೇರಿಯಾ ರೆಲೈ ಜೈವಿಕ ಕೀಟನಾಶಕವನ್ನು ಬೆರೆಸಿ ಸುಳಿಗೆ ಬೀಳುವಂತೆ ಸಿಂಪಡಿಸಬೇಕು. ಇಲ್ಲವೇ 0.5 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯಿಟ್ 5 SG ಅಥವಾ 0.2 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 SC ಅಥವಾ 0.5 ಮಿಲಿಲೀಟರ್ ಸ್ಟೈನೋಟೊರಾಮ್ 12 SC ಅಥವಾ 0.2 ಮಿಲಿಲೀಟರ್ ಕ್ಲೋರೋಟ್ರಿಲಿನೋಟ್ರಿನಿಲಿಪೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸುಳಿಯಲ್ಲಿ ಬೀಳುವಂತೆ ಸಿಂಪರಣೆ ಮಾಡಬೇಕು. ಹೆಸರು ಹಾಗೂ ಉದ್ದು ಎಲೆ ಚುಕ್ಕೆ ರೋಗ ಕಂಡುಬಂದಲ್ಲಿ ಪ್ರೊಪಿಕೋನಾಜೋಲ್ 25% EC ಅಥವಾ 3 ಗ್ರಾಂ 80% ನೀರಿನಲ್ಲಿ ಕರಗುವ ಗಂಧಕ ಅಥವಾ ಕಾರ್ಬೋಡೈಸಿಮ್ 50 WP ಅಥವಾ 1 ಮಿಲಿಲೀಟರ್ ಹೆಕ್ಸಾಕೊನೋಜೋಲ್ 5 EC 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮುಂದುವರೆದು ನಂಜು ರೋಗ ಕಂಡುಬಂದಲ್ಲಿ ಪ್ರಾರಂಭದ ಹಂತದಲ್ಲಿಯೇ ಸಸಿಗಳನ್ನು ಗುರುತಿಸಿ ಕಿತ್ತು ಮಣ್ಣಿನಲ್ಲಿ ಹೂಳಬೇಕು. ನಂತರ ಅಂತರ್ವ್ಯಾಪಿ ಕೀಟನಾಶಕಗಳಾದ 0.5 ಮಿಲಿಲೀಟರ್ ಇಮಿಡಾಕ್ಲೋಪ್ರಿಡ್ 17.8 SL ಅಥವಾ 0.3 ಗ್ರಾಂ ಅಸಿಟಾಮಿಪ್ರಿಡ್ 20 SP ಮಿಲಿಲೀಟರ್ ಅಥವಾ 0.3 ಗ್ರಾಂ ಥಯಾಮಿಥಾಕ್ಸಿಮ್ 25 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ರೈತರು ಹೆಚ್ಚಿನ ಮಾಹಿತಿಗಾಗಿ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು ಅಥವಾ ಸಮೀಪದ ರೈತ ಸಂಪರ್ಕವನ್ನು ಕೇಂದ್ರವನ್ನು ಸಂಪರ್ಕಿಸಬಹುದು. ಕೇಳುಗರೆ, ಇದೇ ಮಂಗಳವಾರ SDM ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶುಭಾ ಅಕದಾಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಕಾರ್ಡಿಯೋ ರೆಸ್ಪಿರೇಟರಿ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ SDM ಕಾಲೇಜ್ ಆಫ್ ಫಿಸಿಯೋಥೆರಪಿ SDM ಯೂನಿವರ್ಸಿಟಿ ಇಂದ. ಬರುವ ಮಂಗಳವಾರ August 26 ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ರೋಲ್ ಆಫ್ ಫಿಸಿಯೋಥೆರಪಿ ಇನ್ ಹೈಪರ್ಟೆನ್ಷನ್ ಮ್ಯಾನೇಜ್ಮೆಂಟ್ ಅಂದರೆ ರಕ್ತದೊತ್ತಡದಲ್ಲಿ ಭೌತಿಕ ಚಿಕಿತ್ಸೆಯ ಉಪಯೋಗ ಬಗ್ಗೆ ಮಾತನಾಡುತ್ತಿದ್ದೇನೆ. ಹೈಪರ್ಟೆನ್ಷನ್ನಲ್ಲಿ ವ್ಯಾಯಾಮ ಮತ್ತು ಫಿಸಿಯೋಥೆರಪಿ ಹೇಗೆ ಸಹಾಯ ಮಾಡುತ್ತದೆ ಅಂತ ವಿವರವಾಗಿ ತಿಳಿಸಿಕೊಡುತ್ತಿದ್ದೇನೆ. ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444-3414, 2444-3415 ಹಾಗೂ 2444-3416. ಧಾರವಾಡದ STD ಕೋಡ್ 0836. ರೈತ ಮಿತ್ರರೇ, ಗಮನಿಸಿ, ನಾಳೆ ಮಧ್ಯಾಹ್ನ 1:20 ಬಾಗಲಕೋಟೆಯ ಚಿತ್ರಭಾನುಕೋಟೆಯ ಚನ್ನಪ್ಪ ಹೆಚ್ ಬಳಿಗಾರ್ ಮತ್ತು ಸಂಗಡಿಗಳಿಂದ ಪ್ರಶ್ನ ಪದ. ಇನ್ನು ಕೃಷಿ ರಂಗದಲ್ಲಿ ಹುಬ್ಬಳ್ಳಿ ತಾಲೂಕಿನ ಬಂಕಾಪುರ ಚೌಕದ ಗಣೇಶ ಓಂಕಾರ್ ಶಿಂದಿ ಮತ್ತು ಸಂಗಡಿಗಳಿಂದ ಗೊಂದಲಿ ಪದವನ್ನು ಆನಲಿಸುತ್ತೀರಿ. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ ಅನ್ನು ಎಚ್ಚರಿಕೆಯಿಂದ ಓದಿ.